ಸುಧಾರಣೆಯಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ರೈಲಿನ ಬೋಗಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಎಂದು ಹೇಳಿದ್ದಾರೆ. 15 ವರ್ಷದ ಹಿಂದೆ ಡೌನ್ ದ ಲೈನ್ ಏನ್ ನಾವು ರೈಲ್ವೆ ಪ್ರಾಪರ್ಟಿ ನೋಡ್ತಾ ಇದ್ರಿ, ರೈಲ್ವೆ ಸ್ಟೇಷನ್ಸ್ ನೋಡ್ತಾ ಇದ್ರಿ, ಈಗ ನೋಡ್ತಾ ಇರೋ ಸ್ಟೇಷನ್ಸ್ಗೆ ಬಹಳ ವ್ಯತ್ಯಾಸ ಇರುತ್ತೆ. ಈವನ್ ರನ್ನಿಂಗ್ ಏನು ನಮ್ ಕೋಚಸ್ ಆಗ್ಬಹುದು, ಮತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಕ್ಲೀನ್ಲಿನೆಸ್ ಗೆ ಬಹಳ ಆದ್ಯತೆ ಕೊಟ್ರು. ಮೊದಲು ಫಂಡ್ಸ್ ಇಷ್ಟೊಂದು ಇರ್ತಿದ್ದಿಲ್ಲ ಕ್ಲೀನ್ಲಿನೆಸ್. ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ENHM ಎನ್ವೈರನ್ಮೆಂಟಲ್ ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ, ಸೊ ದಟ್ ಟ್ರೈನ್ ಮತ್ತೆ ಏನು ಟ್ರ್ಯಾಕ್ಸ್ ಇದೆ ಅದರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರೆನ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ 3 ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ, ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೆಳಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 0827222858. ಕೆಳಗರೆ ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ ಕೃಷ್ಣೇಗೌಡ್ರ ಅಂತ. ಹೇಳಿ ಕೃಷ್ಣೇಗೌಡ್ರೆ, ಹೇಗಿದ್ದೀರಿ? ಜಗದೀಶ್ ಅವರಿಗೆ ನಮಸ್ಕಾರ. ಇವತ್ತು ಜಗದೀಶ್ ಅವರಲ್ಲಿ ಇವತ್ತು ವಿನೋದ್ ನಡೆಸ್ತಾ ಇರೋದು ಕಾರ್ಯಕ್ರಮ. ವಿನೋದ್ ಮಾಡಾಗತ್ತೆ. ಹೇಗಿದ್ದೀರಿ? ಏನ್ ಮಾಡ್ಕೊಂಡಿರೋದು ನೀವು? ವ್ಯವಸಾಯ. ವ್ಯವಸಾಯ ಹೇಗಿದೆ ಈ ವರ್ಷದ ಕೃಷಿ ಎಲ್ಲ? ಮಳೆ ತುಂಬಾ ಜೋರು. ಏನೇನು ಮುಖ್ಯವಾಗಿ ಬೆಳೀತಾ ಇದ್ದೀರಿ? ಇವತ್ತು ಮಳೆ ಇವತ್ತು ಬಿಡುವೆ ಇಲ್ಲ. ಮುಖ್ಯವಾಗಿ ಕಾಫಿ ಮತ್ತೆ ಬೇರೆ ಏನೇನು ಬೆಳೀತಾ ಇದ್ದೀರಿ? ಕಾಫಿ, ಮೆಣಸು, ಅಡಿಕೆ, ತೆಂಗು. ಭತ್ತದ ಕೃಷಿ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ, ಇವಾಗ ನಮಗೆ ಸ್ವಲ್ಪ ಏಜ್ ಆಗಿದೆ, ಜನ ಬರಲ್ಲ. ಹಾಗೆ ಮೊದಲು ಮಾಡ್ತಾ ಇದ್ರೆ ಹೇಗೆ? ಮೊದಲು ಮಾಡ್ತಾ ಇದ್ದೆ, ಈಗ ಒಂದು 5 ವರ್ಷ 6 ವರ್ಷ ಆಯ್ತು. ಸ್ವಲ್ಪ ಅಡಿಕೆ ಮಾಡಿದ್ದೀನಿ ಗದ್ದೆಲ್ಲ ಕಾಫಿ. ಸ್ವಲ್ಪ ಸುಮ್ಮನೆ ಇಷ್ಟೇ. ಹಂಗೆ ಒಟ್ಟು ಎಷ್ಟು ಎಕರೆ ಕಾಫಿನ ಮಾಡ್ಕೊಂಡಿದ್ದೀರಿ? ಈಗ 9 ಎಕರೆ ಇದೆ ಜಮೀನು. ಒಂದು 6 ಎಕರೆ 7 ಎಕರೆ ಇರ್ಬೋದು ಕಾಫಿ. ಎಲ್ಲ ಹಳೆ ತಳಿಯ ಅಥವಾ ಇತ್ತೀಚೆಗೆ ಬಂದಂತ ಹೊಸ ತಳಿ ಹಾಕೊಂಡಿದ್ರೆ? ಇಲ್ಲ, ಹಳೆದೇ ನಮ್ದು. ಹಳೆದೇ ಈಗ ಮೊನ್ನೆ ಕಲೆಕ್ಷನ್. ಎಲ್ಲ ಇತ್ತೀಚೆಗೆ ಹೊಸ ಹೊಸ ತಳಿಗಳನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಕಾಫಿ ದಸರದಲ್ಲಿ ಮೂಡಿಗೆರೆಯ ಶ್ರೀಕರಣ್ ಅವರು TR9 ಮತ್ತು TR11 ಈ ತಳಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು, ಬಹುಶಃ ಕೇಳಿರ್ಬೋದೇನೋ. ಇಲ್ಲ ಕೇಳಲಿಲ್ಲ. ಈ ವರ್ಷ ಹೇಗಿದೆ ಫಸಲೆಲ್ಲ? ಕಾಫಿ ತುಂಬಾ ಚೆನ್ನಾಗಿತ್ತು, ನೀರೆಲ್ಲ ಹೊಡಿತಿದ್ವಿ, ಮೆಣಸೆಲ್ಲ ಮಳೆಗೆ ಫುಲ್ ಡ್ರಾಪ್ ಆಗಿ. ಅಂದ್ರೆ ಮಳೆ ಕಂಟಿನ್ಯೂ ಆಗಿ ಮೇ 25 ಇಲ್ಲಿವರೆಗೂ ಮಳೆ ಬಿಟ್ಟಿಲ್ಲ, ಒಂದಿಸಲು ಸರಿ ಬಿಸಿಲು ಬರಕ್ಲ. ಹೌದು, ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತು ಮತ್ತೆ ಮಳೆನೆ. ಅಂದ್ರೆ ಶೇಕಡ ಒಂದಿಷ್ಟು ಹಾನಿ ಆಗಿರ್ಬೋದು? ಅಂದ್ರೆ 20ರಷ್ಟು ನಾರ್ಮಲ್ ಆಗಿ ಹಾನಿ ಆಗಿ ಆಗುತ್ತೆ. 20ಲ್ಲ 40, 35 40ರಷ್ಟು ಹಾನಿ ಆಗಿದೆ. ಅದಕ್ಕೆ ಏನಾದರೂ ಒನ್ ಟನ್ ಆಗುತ್ತೆ, ಒಂದು ಟನ್ ಆಗ್ಬೋದು ಅಷ್ಟೇ. ಏನಾದರೂ ಸ್ಪ್ರೇ ಏನಾದರೂ ಕೊಟ್ಟಿದ್ರಾ? ಸ್ಪ್ರೇ ಒಂದು ಹೊಡೆದೆ, ಕಂಟ್ರೋಲ್ ಆಗ್ಲಿಲ್ಲ, ಮಳೆ ಬಿಡ್ಲಿಲ್ಲ. ಅಡಿಕೆ ಒಂದ್ 2 ಟನ್ ಆಗೋದು, ಒಂದ್ ಅಡಿಕೆನೂ ಇಲ್ಲ. ಹೌದು, ಯಾಕಂದ್ರೆ ಈಗ ಅಲ್ಲಿಂತಲ್ಲ, ಮಲೆನಾಡು ಮತ್ತು ಕರಾವಳಿಯಲ್ಲಿ ಕೂಡ ಇಲ್ಲಿ ಅಡಿಕೆ ಹೆಚ್ಚಿದೆ, ಅಲ್ಲಿ ಕೂಡ ಈ ವರ್ಷ ಅಡಿಕೆ ಇಳುವರಿ ಕಡಿಮೆ ಇದೆ, ಮತ್ತೆ ಕಾಫಿ ಕೂಡ ಡ್ರಾಪಿಂಗ್ ಆಗ್ತಾ ಇದೆ. ಹೌದು, ಮತ್ತೆ ಈಗ ಬೋರ್ ರೆಕ್ಕೆ, ಮೊದಲು ಡ್ರಾಪ್ ಆಯ್ತು, ಈಗ ಬೋರ್ ನೋಡಿದ್ದು ರೆಕ್ಕೆಗೆ. ಹೌದು, ಈ ಒಂದು ವಾರದಿಂದ. ಅದೇ ನಿಮ್ಗೆ ಒಂದು ಪ್ರಶ್ನೆ, ನಂಗೆ ಒಂದು ಇದ್ದಕ್ಕಿತ್ತು, ಅಡಿಕೆ ಬೆಳೆಗೆ ನೀವು ಯಾರನ್ನೋ ಸಂದರ್ಶನ ಮಾಡಿಸಿದ್ರು ಜಗದೀಶ್ ಅವರು, ಅವ್ರು ಅವತ್ತು ಫೋನ್ ಬಂದ್ಬಿಡ್ತು, ಏನು ತಗೊಳಕ್ಕಾಗಲಿಲ್ಲ ಮಾಹಿತಿಯ. ಅದಕ್ಕೆ ಅವರು ಏನ ಗೊಬ್ಬರ ಹಾಕಿದ್ರೆ ಕೊಳೆ ರೋಗ ಬರಲ್ಲ ಅಡಿಕೆಗೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಫೋನ್ ಬಂದ್ಬಿಡ್ತು, ಫೋನ್ ತಗೊಂಡೆ, ನನಗೆ ಬರ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಬೇಕಿತ್ತು ಅವ್ರ ಮಾಹಿತಿ. ಸರಿ, ನಿಮ್ಮ ದೂರವಾಣಿ ಸಂಖ್ಯೆ ನಾನು ತಗೊಂಡಿದ್ದೇನೆ, ನಂತರ ನಿಮಗೆ ಅದ್ರ ಬಗ್ಗೆ ಯಾರು ಅಂತ ಹೇಳಿ ನಂಬರ್ನ ಕಳಿಸ್ತೇನೆ. ಅವ್ರ ನಂಬರ್ ಕೊಟ್ಟರು, ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೌದಾ, ಅದಕ್ಕೆ ಜಗದೀಶ್ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತೇಳಿ. ಸರಿ, ನಿಮಗೆ ನಂತರ ಅವರ ನಂಬರ್ನೇ ಕೊಡ್ತೇನೆ. ಜನಸಿಕ್ಕಲ್ಲ, ಗೊಬ್ಬರ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ ಅಂತಿದ್ರು ಅವ್ರು ಯಾರವ. ಅದಕ್ಕೆ ಅದೊಂದು ತುಂಬಾ ನಂಗೆ ಮಾಹಿತಿ ಬೇಕಿತ್ತು. ಅದಕ್ಕೆ ಕೊಡಿ. ಅದೇ ಈಗ ಕೆಲವು ಬಹಳ ಕಂಪ್ನಿಗಳು ಕೂಡ ಬರ್ತಾ ಇದೆ ಗೊಬ್ಬರಗಳದ್ರಲ್ಲಿ, ಕೆಲವ್ರ ಜಿಂಕ್ ಸಲ್ಫೇಟ್, ಯೂರಿಯಾ, ರಾಕು, ಪೊಟಾಸ್ ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ದಂಗಾಯ್ತು. ಅದೆಲ್ಲ ಮಿಶ್ರಣ ಆಗಿ ಅಂಗಡಿಯಲ್ಲಿ ಕೂಡ ಸಿಗ್ತಾ ಇದೆ, ಕೆಲವು ಕಂಪ್ನಿದು ಸೋಫಾ ಅಂತ ಹೇಳುವಂತ ಬ್ರ್ಯಾಂಡ್ ನಲ್ಲಿ. ಅಷ್ಟೊತ್ತಿ ಫೋನ್ ಬಂತು, ನಾನು ಫೋನ್ ತಗೊಂಡೆ, ಇಲ್ಲಾಂದ್ರೆ ಬರ್ಕೊಂಡ್ಬಿಡ್ತಿದ್ದೆ. ಖಂಡಿತ ನೋಡಿ, ನಿಮ್ಗೆ ಮಾಹಿತಿಯನ್ನ ತಲುಪಿಸೋ ಒಂದು ವ್ಯವಸ್ಥೆನ ಮಾಡೋಣ. ಈಗ ನೀವು ಹೇಳಿದಂತ ಸಮಸ್ಯೆ ಇದೆ, ಒಂದು ಪ್ರಶ್ನೆ ನೋಡೋಣ. ಅರಬಿಕ ಕಾಫಿಯಲ್ಲಿ ಬಿಳಿ ಕಾಂಡ ಕೊರಕ ಕೀಟ, ಇದು ಹಾರಾಟದ ಕಾಲ ಯಾವಾಗ, ಯಾವ ತಿಂಗಳಿಂದ ಯಾವ ತಿಂಗಳಲ್ಲಿ ಹೆಚ್ಚು ಹಾರಾಡೋದನ್ನ ನಾವು ನೋಡಬಹುದು? ಅಕ್ಟೋಬರ್ ನವೆಂಬರ್ ಹಾರಾಡುತ್ತೆ, ಏಪ್ರಿಲ್ ಮೇಲೆ ಮೇಲೆ. ಸರಿ, ಅದು ಉತ್ತರ ಏಪ್ರಿಲ್ ಅಕ್ಟೋಬರ್ ಇಂದ ಡಿಸೆಂಬರ್ ತಿಂಗಳು, ಅಂದ್ರೆ ಇನ್ನೇನು ಈಗ ಆರಂಭವಾಗಿದೆ. ಈಗ ಅರಬಿಕ ಕಾಫಿ ಹೆಚ್ಚು ಬೆಳೆಯೋರು ಒಂದು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗುತ್ತೆ. ಹೌದೌದು, ಹಾರಾಡ್ತಿದೆ ಇಲ್ಲಿ ನಮ್ಮ, ನನ್ಗೆ ಸುಮಾರು ಒಂದು 10 ತುಳ ಸಿಕ್ತ, ನಮ್ಮ ಮನೆ ಮುಂದೆ ತೋಟ ಇದೆ, ಇಲ್ಲಿ ಹಾರಾಡಿ ಅಲ್ಲಿ ಇಲ್ಲಿ ಕೂತಿರುತ್ತೆ, ನಾನು ಸಾಕ್ತಾ ಇದ್ದೀನಿ. ಹೇಗೆ ಅದನ್ನ ಕಂಡುಹಿಡಿತಾ ಇದ್ದೀರಿ? ಅದು ರೆಕ್ಕೆ ಇರುತ್ತೆ, ಆಮೇಲೆ ಚಿಕ್ಕಿಗಳು ಇರುತ್ತೆ, ಅದರಲ್ಲಿ ಎರಡು ಮೀಸೆ ಇರುತ್ತೆ, ಚಿಟ್ಟೆ ತರ ಇರುತ್ತೆ, ಚಿಟ್ಟೆ ಚಿಕ್ಕ ಚಿಟ್ಟೆ ಇರುತ್ತಲ್ಲ ತರ. ಓಕೆ, ಬಿಳಿ ಬಣ್ಣದ್ದು. ಅದಕ್ಕೆ ಕೆಲವು ಟ್ರ್ಯಾಪ್ ಕೂಡ ಸಿಗ್ತಾ ಇರುತ್ತೆ, ಅಂಟು ಇರುವಂತ ಟ್ರ್ಯಾಪ್, ಅದನ್ನೇನಾದ್ರು ಬಳಸ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ಅರಬಿಕ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಇರೋದು ರೋಬಸ್ಟ್ ಮಧ್ಯದಲ್ಲಿ. ಕೆಲಸಕ್ಕೆ ಜನ ಇಲ್ಲ, ನಮಗೆ ವಯಸ್ಸಾಗಿದೆ, ಮನೆಯಲ್ಲಿ ಯಾರು ಇಲ್ಲ, ಮಗ ಬೆಂಗಳೂರಲ್ಲಿ ಇದ್ದಾನೆ, ಹೆಣ್ಮಕ್ಳು ಮದುವೆ ಮಾಡಿದೀವಿ, ಗಂಡ ಹೆಂಟಿ ಇದ್ರು ಇದ್ರಿ, ಒಂದು 65 ವರ್ಷ ಆಗಿದೆ ನನಗೆ. ಅದ್ರ ಕೂಡ ಕೃಷಿಯನ್ನ ಬಿಟ್ಟಿಲ್ಲ, ಆದಷ್ಟು ಮಾಡ್ತಾ ಇದ್ದೀರಿ. ಬಿಡಂಗೆ ಇಲ್ಲ, ಗದ್ದೆ ಬಿಡ್ತಿದ್ದಿಲ್ಲ, ಕಷ್ಟ ಆಯ್ತು, ಆಗ್ಲಿಲ್ಲ, ತೋಟ ಮಾಡ್ತಾ ಇದ್ದೆ. ಸರಿ, ಈ ವರ್ಷ ಎಲ್ಲಂತಲ್ಲ, ಯಾವ ರೈತರು ಕೂಡ ಒಂದೇ ಒಂದು ಸಮಸ್ಯೆಗಳು, ಯಾಕಂದ್ರೆ ಹೆಚ್ಚು ಮಳೆಯಾಗಿ ಡ್ರಾಪಿಂಗ್ಸ್ ಅನ್ನೋದು ಸಮಸ್ಯೆ ಎಲ್ಲರದು ಕಾಡ್ತಾ ಇದೆ. ನೋಡೋಣ, ನಿಮ್ಮ ವರ್ಷದಲ್ಲಿ ಒಳ್ಳೆ ಮೆಣಸು ಸಾಧ್ಯ ಅಡಿಕೆ ಎಲ್ಲ ಕೈ ಇತ್ತು ಚೆನ್ನಾಗಿ. ಕಳೆದ ವರ್ಷ ಕಡಿಮೆ, ಈ ವರ್ಷ ಇಲ್ವೇ ಇಲ್ಲ ಹಂಗ. ಅದೇ, ಈ ಕೀಟ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಹಾರಾಡುವಂತದ್ದು, ಕೆಲವು ನೀವು ಹೇಳಿದಾಗ ಅದನ್ನ ಗುರುತಿಸಿ ಕೊಲ್ಬಹುದು, ಅಥವಾ ಕೆಲವರಿಗೆ ಅದನ್ನ ಗುರುತಿಸೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಫಿ ಪೌಡರ್ ಅಥವಾ ಬೇರೆ ಅಂಗಡಿಗಳಲ್ಲಿ ಟ್ರ್ಯಾಪ್ ಸಿಗುತ್ತೆ, ಅದಿಟ್ಟಾಗ ಅದಕ್ಕೆ ಬಂದು ಅಂಟ್ಕೊಂಡು ಇದನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು. ಸರಿ, ನಿಮಗೆ ಹೇಳಿದಾಗ ಮಾಹಿತಿನ ಮತ್ತೆ ತಲುಪಿಸ್ತೇವೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ನೋಡೋಣ. ನಮಸ್ತೆ. ನಮಸ್ತೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ದಿನೇಶ್ ಕೆಬಿ, ಕಾನೂರಿಂದ. ದಿನೇಶ್ ಅವರು ಕಾನೂರಿಂದ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ಹಬ್ಬದೆಲ್ಲ ಶುಭಾಶಯಗಳು. ಧನ್ಯವಾದಗಳು ನಿಮಗೂ ಕೂಡ. ಈಗ ಕಳೆದ ವಾರ ನಿಮ್ಮ ಸಂದರ್ಶನ ಪ್ರಸಾರವಾಗಿತ್ತು ಅಲ್ವಾ? ಅದನ್ನ ಕೇಳಿ ಏನಾದರೂ ಹೇಳಿದ್ರ ನಿಮ್ಮ ನೆಂಟರಿಷ್ಟು ಅಥವಾ ಸ್ನೇಹಿತರೆಲ್ಲ? ಎಂಟತ್ತು ಕಾಲ ಇತ್ತು ಸರ್. ಎಲ್ಲ ಖುಷಿ ಪಟ್ಟರು. ಖುಷಿಪಟ್ರು ಅಂತ ಕಾಲ್ ಮಾಡಿದ್ರು, ಮಾಹಿತಿ ಕೇಳ್ಕೊಂಡ್ರು. ಹೇಗನ್ಸುತ್ತೆ ಅಂದ್ರೆ ನಿಮ್ಮ ಅಲ್ಲೇ ಇದ್ದು ಕೂಡ ಕೆಲವರಿಗೆ ಹೆಚ್ಚಿನ ಅನ್ಸಲು ಈ ತರ ಮಾಡಿರ್ತಾರೆ ಅಂತ ಹೇಳಿ ಈಗ ಅವರು ಕರೆ ಮಾಡಿ ನಿಮ್ಮ ಹತ್ರ ಮಾಹಿತಿ ಕೇಳಿ? ನನ್ನ ಪಕ್ಕದಲ್ಲಿ ಒಂದು ಎರಡು ಎರಡು 5 ಕಿಲೋಮೀಟರ್ ಒಳಗೆ ಗೊತ್ತಿರೋದು ಇಷ್ಟೆಲ್ಲ ಮಾಡ್ತಾ ಇದ್ಯಾ ಅಂತ. ಬಹುಶಃ ಕೆಲಸ ಮಾಡುದು ಕಾಣುದಿಲ್ಲ, ಅದು ಪ್ರಾಕ್ಟಿಕಲ್ ಮಾಡಿದ್ರೆ ಅದು ಗೊತ್ತಾಗುದು. ಹೌದು, ಯಾಕಂತಂದ್ರೆ ನಮ್ಮ ಸುತ್ತ ನಾವು ಮಾಮೂಲಿ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಅದರಲ್ಲಿ ವಿಶಿಷ್ಟತೆನ ಗುರುತಿಸೋದು ಕಷ್ಟ. ಈ ರೀತಿ ಒಂದು ಎಲ್ಲ ಸಮಗ್ರವಾಗಿ ವಿಚಾರ ಬಂದಾಗ ಗೊತ್ತಾಗುತ್ತೆ. ಹೌದು, ಈಗ ಹೇಗಿದೆ ನಿಮ್ ಕಡೆ ಮಳೆ ಕಾಫಿ? ಇವತ್ತು ಒಂದು 2 ಗಂಟೆ ತನಕ ಬಿಸಿಲು ಇತ್ತು, ಈಗ ಮತ್ತೆ ಜಿಂಗ್ತಾ ಇದೆ. ಆಯ್ತು, ಇವತ್ತಿಗೆ 91 ಇಂಚ್ ಮಳೆ ಆಗಿದೆ. ಒಟ್ಟು ಮಳೆ ಆಯ್ತು ನೆನ್ನೆಗೆ, ಆಯ್ತು ನೆನ್ನೆಗೆ. ಹೌದು, 90 ಇಂಚ್ ಮಳೆ ಆಗಿತ್ತು ಹೋದ್ಸಲ. ಇವತ್ತಿಗೆ 91 ಆಗಿದೆ. ಇವತ್ತಿಗ ತುಂಬಾ ದಟ್ಟ ಮೋಡ ಇದೆ. ಇವತ್ತು ರಾತ್ರಿ ಮಳೆ ಅಂತ ಕಾಣ. ಹೌದು, ಬಹಳ ಜನ ದಸರಾ ಇದಕ್ಕೋಸ್ಕರ ಬೇಡ ಅಂತ ಕಾಯ್ತಿದ್ದಾರೆ, ಆದ್ರೂ ಮಳೆ ಮಾತ್ರ ಬಿಡ್ತಾ ಇಲ್ಲ. ನಾಳೆಯಿಂದ ಪುನಃ ಫೋರ್ಕಾಸ್ಟ್ ಇದೆ, ಸ್ವಲ್ಪ ಮಳೆ ಜೋರ ಇದೆ ಅಂತ. ಹೌದು, ಹೇಗಿದೆ ಈಗ ಕಾಫಿ ಮತ್ತೆ? ಹೌದು, ಮತ್ತೆ ಏನು ಮಾಡಕ್ಕಾಗಲ್ಲ. ಪ್ರಕೃತಿನ ನಾವು ಮಳೆನ ತಡಿಲಿಕ್ಕೆ ಆಗುದಿಲ್ಲ, ಅಥವಾ ಬೇರೆ ಕಡೆ ಕಳಿಸೋದಕ್ಕೂ ಆಗುದಿಲ್ಲ. ಹೌದು, ಈಗ ಹೇಗಿದೆ ಕೃಷಿ ತೋಟ? ಕೃಷಿ ಇಲ್ಲ ಸರ್, ಮತ್ತೆ ಸ್ವಲ್ಪ ಡ್ರಾಪಿಂಗ್ ಕಡಿಮೆ ಇತ್ತು, ಮತ್ತೆ ಅಲ್ಲಿ ಪುನಃ ಸ್ಟಾರ್ಟ್ ಆಗಿದೆ. ಮತ್ತೇನಾದ್ರೂ ಅದಕ್ಕೆ ಅಲ್ಟಿಮೇಟ್ ಅದು ಉಳಿಸ್ಕೊಳಕ್ ಆಗಲ್ಲ, ಅದ್ ಯಾವ್ದು ಬೀಳುತ್ತೆ ಅದನ್ನ ಬಿದ್ದೆ ಬೀಳುತ್ತೆ. ಕೆಲವು ಕಡೆ ಈಗ ಮೊದಲು ಬ್ಲೌಸಮ್ ಆಗಿರೋದೆಲ್ಲ ಹಣ್ಣಾಗ್ತಾ ಬರ್ತಾ ಇದೆ. ಹೌದು, ಫಸ್ಟ್ ಈ ಜನವರಿ ನೀರ್ದೆಲ್ಲ ಎಲ್ಲ ವಿಷಯ ಆಗಿದೆ ಈಗಲೇ. ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಫಸ್ಟ್ ವೀಕ್ಗೆ ಕುಯ್ಬೋದು ಅಂತ ಆಗ್ತದೆ. ಈಗ ನೀವು ಹೇಗೆ ಅದು ತೀರಾ ಕೆಂಪ ಬೆಳೆತಿರುತ್ತೆ ಅಲ್ವಾ? ಏನಿದು ನವೆಂಬರ್ ಫಸ್ಟ್ ವೀಕ್ ಈ ಸಲ ಕಾಫಿ ಬಂದ್ಬಿಡ್ತೇವೆ ಅಂತ ಆಗ್ತದೆ. ಅಂದ್ರೆ ನೀವು ತೀರಾ ಕೆಂಪಾಗುವವರೆಗೆ ಕಾಯ್ತೀರಾ ಅಥವಾ ಕೆಂಪು ಆಗ್ತಿರುವಾಗಲೇ ಕುಯ್ತಿರ್ತೀರಾ? ಒಂದು 30% ಅಣ್ಣವಾಗಿ ಸ್ಟಾರ್ಟ್ ಮಾಡ್ತೇವೆ ಸರ್. ಫುಲ್ ಅಣ್ಣಾಗಿ ಕುಯ್ಯೋಷ್ಟೊತ್ತಿಗೆ ಒಂದು 10% ಚಳಿ ಆಗಿರುತ್ತೆ. ಹೌದು, ನಮ್ಗೆ ಅಂತೂ ತುಂಬಾ ಪಕ್ಷಿ ಬಾವಲಿ ಅಳಿಲು, ಆಮೇಲೆ ನಮ್ಮ ಇದು ಕೆಂಜುವಿಂದ ಇರ್ತೀವಿ, ಹೌದು, ಕೆಂದಳಿಲು ಕೆಂದಳಿಲು, ಆಮೇಲೆ ಮಂಗ ಮಂಗಲ ಕಾಟವು ಇದೆ. ಇದೆ, ಒಂದೊಂದು ಕೊಂಬೆನೆ ಕಿತ್ಕೊಂಡು ಹೋಗಿ ಕೂತ್ಕೊಳ್ತಾರೆ. ಆ ಕಡೆ ಏನಾದ್ರೂ ಆನೆಗಳ ಕಾಟ ಇದೆಯಾ ಕಾಫಿಗೆ? ಆನೆ ಸದ್ಯಕ್ಕಿಲ್ಲ ಸರ್, ನಮ್ಮ ಏರಿಯ ಒಂದು 10 ಕಿಲೋಮೀಟರ್ ಸ್ವಲ್ಪ ಬಚಾವ್ ಇದೆ, ಮೊದ್ಲಿತ್ತು. ಹಾಗೆ ಕರೆಯಲ್ಲಿ ವ್ಯತ್ಯಾಸವಾಗಿದೆ. ಕೆಳಗರಿಗೆ ಒಂದು ಗೀತೆಯನ್ನ ಆಲಿಸೋಣ. ಕಾಡಬೇಕು ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾ ಗೀತವನ್ನು ಹಾಡಿ. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾ ಗೀತವನ್ನು ಹಾಡಿ. ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ, ಅರಿಯದಿರುವಿನೆಂತು ಈ ಗಾರುಡಿಗನ ನೋಡಿ, ಅರಿಯದಿರುವಿನೆಂತು ಈ ಗಾರುಡಿಗನ ನೋಡಿ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಮರಗಳಿರಲು ನಮಗೆ ಜೀವ ರಕ್ಷೆ, ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ. ಮಳೆಯ ಕರೆವ ಮರಗಳಿರಲು ನಮಗೆ ಜೀವ ರಕ್ಷೆ, ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ. ಅಳಿಸಿ ಮೂರ್ಖರಾಗಬೇಡಿ ಹಸಿರು ಕೊಂದ ನಕ್ಷೆ, ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ವೀಕ್ಷೆ, ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ವೀಕ್ಷೆ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡನ್ನು ಉಳಿಸಲು ಕಾಡಬೇಕು ಎನ್ನುವಂಥ ಗೀತೆಯನ್ನು ಕೇಳಿದ್ವಿ. ಇವತ್ತು ಬಹಳಷ್ಟು ಜನ ರೈತರು ಹೇಳ್ತಿದ್ದಾರೆ, ಹವಾಮಾನದ ವೈಪರೀತ್ಯ ಆಗ್ತಾ ಇದೆ, ಇದರಿಂದಾಗಿ ಬೆಳೆಗಳು ಸರಿಯಾಗಿ ಸಿಗ್ತಾ ಇಲ್ಲ, ಇಳುವರಿ ಸಿಗ್ತಾ ಇಲ್ಲ, ಅಥವಾ ಹೂ ಕಟ್ಟಿದರೂ ಕೂಡ ಹಣ್ಣಾಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಎಲ್ಲದಕ್ಕೂ ಇವತ್ತು ಈ ಹವಾಮಾನ ವೈಪರೀತ್ಯ ಕಾರಣ. ಇದಕ್ಕೆ ಮತ್ತೊಂದು ಮೂಲ ಕಾರಣವನ್ನು ಹುಡ್ಕೊಂಡು ಹೋಗ್ತಾ ಇದ್ದರೆ ಕಾಡಿನ ನಾಶ. ಎಷ್ಟೇ ನಾವು ಕಾಡನ್ನು ಕಡಿಬಾರದು, ಕಾಡನ್ನು ಬೆಳೆಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮತ್ತೊಂದು ಕಡೆಯಿಂದ ಕಾಡಿನ ನಾಶ ಆಗ್ತಾನೇ ಇದೆ. ಇದರಿಂದ ಹವಾಮಾನದಲ್ಲೂ ಕೂಡ ಏರುಪೇರನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಹೆಚ್ಚಾಗಿ ಇದರ ಹೊಡೆತವನ್ನು ಯಾರು ತಿಂತಾರೆ ಅಂದರೆ ರೈತರು. ಯಾಕೆಂದರೆ ಬೆಳೆದಂಥ ಬೆಳೆಗಳಿಗೆ ಅಕಾಲಿಕ ಮಳೆ ಇರ್ಬೋದು, ಅಥವಾ ಅತಿವೃಷ್ಟಿ, ಅನಾವೃಷ್ಟಿ, ಈ ಥರದ ನಾನಾ ಕಾರಣಗಳಿಂದ ಬೆಳೆದ ಬೆಳೆ ಕೈಗೆ ಸಿಗದೆ ಪರಿತಪಿಸೋದು ರೈತರೇ. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೆ ಮಧುರ ಸಮೃದ್ಧವಿರಲಿ ವನರಾಶಿ ಸಂಪತ್ತು, ಸುಳಿಯದಿರಲಿ ಎಂದೆಂದಿಗೂ ವಿಪತ್ತು. ಕೆಳಗಡೆ ಮತ್ತೊಂದು ಕರೆ ಇದೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ನಾನು ಕೋತೂರಿಂದ, ಗಣೇಶ್ ಕುಮಾರ್ ಅಂತ ಹೇಳಿ. ಕೋತೂರಿಂದ ಗಣೇಶ್ ಅವರು, ಹೇಗಿದ್ದೀರಿ? ಪರವಾಗಿಲ್ಲ ಸರ್, ಆಯುಧ ಪೂಜೆ ಅಲ್ಲ. ಹೌದು, ಹೇಗಿತ್ತು ಇವತ್ತಿನ ಆಯುಧ ಪೂಜೆ ಎಲ್ಲ? ಪೂಜೆ ಮಾಡಿದ್ರೆ ಈಗ ಈಗ ಮುಗಿದಿದ್ದಷ್ಟೇ, ನಿಮ್ದು ಗೀತೆ ಎಲ್ಲ ಕೇಳಿ. ಹೇಗೆ ಆಯುಧ ಪೂಜೆಯನ್ನ ಮಾಡಿದ್ರೆ ಎಲ್ಲ ಆಯುಧಗಳನ್ನ ಇಟ್ಟು? ಹೌದು, ಏನ ಆಯ್ತು ಸರ್, ಒಂದು ಇದು ಸ್ಪ್ರಿಂಕ್ಲರ್ ಮೆಷಿನು, ಮತ್ತೆ ಮೋಟ್ರು ಬಾವಿಯಿಂದ, ಮತ್ತೆ ನಾನು ಕಾರ್ಪೆಂಟರ್ ಕೆಲಸ ಮಾಡ್ತೀನಿ, ಆ ಸಾಮಾನ ಎಲ್ಲ. ಅದೇ ರೈತರ ಆಯುಧಗಳು ಅದೇನೆ, ನಿಮ್ಮ ಕೆಲಸದ ಆಯುಧಗಳು ಕೂಡ ಅದೇನೆ. ಹೇಗಿದೆ ಈಗ ನಿಮ್ಮ ಕೃಷಿ ಎಲ್ಲ? ಕೃಷಿ ಪರವಾಗಿಲ್ಲ ಸರ್, ಒಂದು 20% ಇಲ್ಲ ಸರ್. ಅದು ಸ್ವಾಭಾವಿಕವಾಗಿ ಹೋಗೇ ಹೋಗುತ್ತೆ. ಅದು ಬಿಟ್ಟೀಗ ಬೇರೆ ಕಡೆಗೆ ಹೆಚ್ಚು ಮಳೆಯಿಂದ ಡ್ರಾಪಿಂಗ್ ಆಗಿರುವಂತದ್ದು, ಆ ಥರದ ಏನಾದ್ರು ಸಮಸ್ಯೆ ಇದೆಯಾ? ಅದೇ ಈ ಕಾಪಿಗೆ ನಾನು ಈ ವರ್ಷ ದೊಡ್ಡ ಒಂದೇ ಸಲ ಗೊಬ್ಬರ ಕೊಟ್ಟಿದ್ದು, ಎರಡನೇ ಸಲ ಕೊಡ್ಲಿಲ್ಲ. ನನಗೆ ಗದ್ದೆ ಸೈಡ್ ನೋಡುವಾಗ ಬೇಸರ ಆಯ್ತು, ತುಂಬಾ ಕಪ್ಪು ಈ ಕಾಫಿ ತೆನೆ ಇದೆಯಲ್ಲ ಸರ್ ರೋಬಸ್ಟ, ಗದ್ದೆ ಸೀತಕ್ಕೆ ಕಪ್ಪು ಆಗಿ ಹಾಗೆ ಹೋಗ್ತಾ ಇತ್ತು. ಅದಕ್ಕೆ ಗೊಬ್ಬರ ನೆನೆಸ್ಬಿಟ್ಟು ಅಮೋನಿಯಂ ಸಲ್ಫೇಟ್ ಕೊಟ್ಟೆ ಸರ್ ಎರಡು ಚೀಲ. ಕಂಟ್ರೋಲ್ ಬಂತ? ಕಂಟ್ರೋಲ್ ಬಂತು, ಅದನ್ನ ಕೊಟ್ಟ ಮೇಲೆ ಕಂಟ್ರೋಲ್ ಬಂತು ಸ್ವಲ್ಪ. ಅಂದ್ರೆ ಹೆಚ್ಚು ಶೀತದಿಂದ ಈ ತರ ಕಪ್ಪಾಗ್ತದ್ರೆ ಅಮೋನಿಯಂ ಸಲ್ಫೇಟ್ ನ ಕೊಡ್ಬೇಕು. ಹೌದೌದೌದು. ಈಗಲೂ ಉದುರೋದು ಅಂದ್ರೆ ಹಾರಿ ಉದುರೋದು ಕಾಣ್ತದೆ, ಜೊಂಪೆಯಲ್ಲಿ ಜಾಸ್ತಿ ಈ ತೆನೆಯಲ್ಲಿ ಜಾಸ್ತಿ ಇರೋ ಹಾರಿ ಉದುರೋದು ಅಂತ. ಇದಕ್ಕೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಹೇಗೆ ಹೊಸದಾಗಿ ಗದ್ದಲ್ ಮಾಡಿರೋ ಜಾಗಕ್ಕೆ? ಚರಂಡಿ ನಮ್ದು ಡೌನ್ ಸರ್, ಒಂದು ಪೂರ್ವ ದಿಕ್ಕಿಗೆ ಫುಲ್ ಡೌನ್ ಆಗಿ ಇದೆ ನಮ್ದು ಏರಿಯಾ. ನೀರು ನಿಲ್ಲುವ ಮಟ್ಟದಲ್ಲಿ ಇಲ್ಲ. ಅಂದ್ರೆ ಶೀತದಿಂದ ಆತರ ಕಾಣ್ತದೆ. ಶೀತ ಹೆಚ್ಚಾಗಿ ಆ ರೀತಿ ಸಮಸ್ಯೆ ಆಗ್ತಾ ಇದೆ. ಹೌದು ಸರ್ ಹೌದು. ಅದು ಬಿಟ್ಟರೆ ಉಳಿದ ಕಡೆ ಎಲ್ಲ ಪರವಾಗಿಲ್ಲ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಉಳಿದ ಮೇಲೆಲ್ಲ ಚೆನ್ನಾಗಿದೆ. ಹಾಗೆ ಈಗ ಹಿಂದೆ ಪ್ರಶ್ನೆ ಅವ್ರಿಗೆ ಕೇಳಿದ್ದೆ, ಬಿಳಿಕಾಂಡ ಕೊರಕ ಕೀಟ ಹಾವಳಿ ಅಂದ್ರೆ ಈ ಅಕ್ಟೋಬರ್ ಇಂದ ಪ್ರಾರಂಭ ಆಗುತ್ತೆ ಡಿಸೆಂಬರ್ ವರೆಗೆ, ನಿಮ್ ಕಡೆ ಕೂಡ ಈ ಕೀಟದ ಹಾವಳಿ ಹೆಚ್ಚಾಗಿದೆಯಾ? ಹೇಗೆ? ಇಲ್ಲ ಸರ್, ಅದು ಮಿಲಿಬಗ್ ಅಲ್ಲ? ಹೌದು ಮಿಲಿಬಗ್. ಇಲ್ಲ ಸರ್, ನಮ್ಮಲ್ಲಿ ಸಿಲ್ವರ್ ರೂಕ್ಸ್ ಇಲ್ಲೇ ಇಲ್ಲ. ಯಾವುದೇ ಕಾಯಿ ಕೊರಕ ಆಗಲಿ ಕಾಂಡ ಕೊರಕ ಇಲ್ಲ ಬೆರಿಬೋರರ್? ಇಲ್ಲ ಸರ್, ಬೆರಿಬೋರ್ ಹಾಗೆ ಇಲ್ಲ. ಎಲ್ಲಿ ಆದ್ರೆ ಅಪರೂಪದಲ್ಲಿ ಎಲ್ಲಾರು ಒಂದೆರಡು ಕಾಪಿ ಕಾಣಿಸಲ್ಲ, ಹಾಗೆ ದೊಡ್ಡದಾಗಿ ಇಲ್ಲ. ಆ ಕೂಡಲೇ ನೀವು ಅದನ್ನ ತೆಗ್ದಾಕ್ತೀರಾ ಅಥವಾ ಹೇಗೆ? ಇಲ್ಲ ಸರ್, ನಮ್ಮಲ್ಲಿ ಆ ರೀತಿ ಮಿಲಿಬಗ್ ಬಿಳಿ ಕೀಟ ಕಾಣ್ತಾನೆ ಇಲ್ಲ ಸತ್ಯವಾಗ್ಲು ಅಂತ ಹೇಳಿದ್ರೆ. ನಾವು ಸಗಣಿ ಹಾಕ್ತೀವಿ, ಎಲ್ರು ಹೇಳ್ತಾರೆ ಹಸಿ ಸಗಣಿ ಹಾಕ್ಬಾರ್ದು. ನಾನು ಹಸಿದೇ ಹಾಕೋದು, ಡೈಲಿ ಬಿದ್ದ ಸಗಣಿ ನಾಲ್ಕು ಗಿಡಕ್ಕೆ ನೇರವಾಗಿ ಅದನ್ನೇ ಕೊಡ್ತಾ ಇದ್ರು ಗೊಬ್ಬರಕ್ಕೆ. ಅದನ್ನೇ ಕೊಡ್ತಾ ಇದ್ರು. ಈಗ ನಿಮಗೊಂದು ಪ್ರಶ್ನೆ. ಆಯ್ತು ಸರ್. ಕಾಳುಮೆಣಸು ಬೆಳೆಯಲ್ಲಿ ಅಕ್ಟೋಬರ್ ತಿಂಗಳ ನಂತರ ಅಂದ್ರೆ ಇವತ್ತಿನ ನಂತರ ಕಂಡು ಬರುವಂತ ಒಂದು ರೋಗ ಯಾವುದು? ಅದು ಕೊಳೆ ರೋಗ ಸರ್. ಕೊಳೆ ರೋಗ ಹೌದು, ಅದಕ್ಕೆ ಇನ್ನೊಂದು ಹೆಸರಿದೆ. ಅಂದ್ರೆ ಕಾಂಡ ಕೊರಕ ಸರ್ ಇದು ಅಲ್ಲ, ಸೊರಗು ರೋಗ, ನಿಧಾನ ಸೊರಗು ರೋಗ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಳೆ ಬಂದು ಮಳೆ ಬಿಟ್ಟು ನೇನು ಬಿಸಿಲು ಆರಂಭವಾದಾಗ ಆ ಒಂದು ಕ್ಲೈಮೆಟಿಕ್ ಚೇಂಜ್ ಅಲ್ಲಿ ಈ ಸೊರಗು ರೋಗಗಳು ಹೆಚ್ಚಾಗಿ ಮೆಣಸು ಬಳ್ಳಿಯನ್ನು ಬಾಧಿಸುತ್ತೆ. ಹೌದೌದು. ಅದು ನಿಧಾನಕ್ಕೆ ನಿಮಗೆ ಒಂದೇ ಸಲ ಹೋಗಲ್ಲ, ಅದು ಎಲೆಗಳು ಬಾಡ್ತಾ ನಂತರ ಕೊತ್ತುಗಳು ಬಲಿತಿರುವಂಥ ಕೊತ್ತುಗಳು ಉದುರ್ತಾ ಬರುತ್ತೆ. ಹೀಗೆ ಕಾಲಕ್ರಮೇಣ ಗಿಡ ಬಳ್ಳಿ ಸಾಯ್ತಾ ಹೋಗುತ್ತೆ. ಇದು ನಿಧಾನವಾಗಿ ಈ ರೀತಿ ಹರಡೋದ್ರಿಂದ ನಿಧಾನ ಸೊರಗು ರೋಗ ಅಂತ ಹೇಳ್ತಾರೆ. ಅದಕ್ಕೆ ಬಿಸಿಲು ಬಂದ್ರೆ ಬರುತ್ತೆ ಸರ್. ಈಗ ಏನ್ ಕಾಣ್ತಾ ಇಲ್ಲ ನಮ್ಮ ಬಳ್ಳಿಲಿ, ಇನ್ನು ಬಿಸಿಲು ಬಂದಾಗ ನೋಡ್ಬೇಕಷ್ಟೇ. ಅದೇ, ಅದಕ್ಕೂ ಕೂಡ ಔಷಧಿ ಕೂಡ ಇದೆ, ನಂತರ ಅದ ಕಂಡ್ರೆ ಹಾಕೋಬಹುದು. ಹಲೋ ಸರ್. ಹಲೋ, ಎಕ್ಸ್ಕ್ಯೂಸ್ ಹೇಳಿ ಹೇಳಿ. ಒಂದು ಕೇಳ್ತೇನೆ. ಈ ಹಿಪ್ಪಳಿಗೆ ಅಂತ ಒಂದು ಗಿಡ ಸಿಗ್ತದ ಸರ್ ನಮ್ಮ ಕೊಡಗಿನಲ್ಲಿ? ಹಿಪ್ಪಲ್ಲಿ ಗಿಡ ಸಿಗುತ್ತೆ, ಅಂದ್ರೆ ನಿಮ್ಗೆ ಹೆಚ್ಚು ಶೀತ ಇರುವ ಪ್ರದೇಶದಲ್ಲಿ ಹಿಪ್ಪಲ್ಲಿಯನ್ನ ಸಿಗಬಹುದು. ಇದ್ರೆ ಈಗ ಬೇರೆ ಬೇರೆ ಕಡೆಯಿಂದ ಬರೀ ಹಿಪ್ಪಲ್ಲಿಯನ್ನ ತರಿಸ್ತಾ ಇದ್ರೆ ಕಸಿ ಕಟ್ಟೋದಕ್ಕೋಸ್ಕರ. ಹೌದೌದೌದು. ಅದು ನಾನು ಒಂದು 10-12 ಸಿಕ್ಕದಂತೆ, ಒಂದು 3 ಸಿಗಿದೆ ಅಷ್ಟೇ. ಈಗ ಅದು ನರ್ಸರಿ ಕೂಡ ಈಗ ಅದನ್ನ ಮಾರ್ತಾ ಇದ್ರೆ ಅದ್ರ ಬೇಡಿಕೆ ಹೆಚ್ಚಾಗಿದ್ದ ಕಾರಣ. ಅದಕ್ಕೆ ಈ ರೋಗ ಬರೋದಿಲ್ಲ ಅಂತ. ರೋಗ ಅನ್ನೋದಕ್ಕಿಂತ ಅದು ನಿಮಗೆ ಈ ಶೀತದ ಪ್ರದೇಶದಲ್ಲಿ ಅಂದ್ರೆ ಈಗ ಗದ್ದೆಯಲ್ಲೆಲ್ಲ ಯಾರು ಒಳ್ಳೆ ಮೆಣಸು ಬಳ್ಳಿ ನೆಡ್ತಾರೋ ಆ ಸಂದರ್ಭದಲ್ಲಿ ಅದಕ್ಕೆ ಕಸಿ ಕಟ್ಟಿ ಮಾಡ್ತಾರೆ, ಅಂದ್ರೆ ಅದರ ಬೇರು ಈ ಶೀತವನ್ನ ತಡೆಯುತ್ತೆ. ಹೌದೌದು. ಆ ಕಾರಣದಿಂದಾಗಿ ಒಳ್ಳೆ ಮೆಣಸು ಕೃಷಿಯಲ್ಲಿ ಅದು ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಹಿಪ್ಪಲ್ಲಿ ಸಸಿಗಳು. ಹಾಗೆ ಸರಿ, ಗಣೇಶ್ವರೇ ಕರೆ ಮಾಡೋಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಕರೆಯಲ್ಲಿ ಕಡಿತ ಉಂಟಾಗಿದೆ. ಒಂದು ಕೃಷಿ ಗೀತೆಯನ್ನ ಆಲಿಸೋಣ. ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ. ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು, ನೀವೇ ಹೇಳಿಯಾರದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗೂ ಇವೆರಡೂ ಬೇಕಲ್ಲ, ಇವೆರಡೂ ಬೇಕಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಆಕಾಶಕ್ಕೋಗಿ ನೀರು ಕಾದು ಆವಿಯಾಗಿ, ಆವಿ ಆಕಾಶಕ್ಕೋಗಿ. ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳಕಾಗಿ. ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು. ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು, ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ, ಭ್ರಷ್ಟರು ನಾವಾದೆವಲ್ಲ. ಪರಿಸರ ಸಂರಕ್ಷಿಸೋಣ, ಮನುಕುಲವ ಉಳಿಸೋಣ. ಪರಿಸರ ಸಂರಕ್ಷಿಸೋಣ, ಮನುಕುಲವ ಉಳಿಸೋಣ. ಸುಜಲ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ, ಸುಜಲ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ, ಸುಜಲ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ. ಕೃಷಿ ಗೀತೆಯನ್ನ ಆಲಿಸಿದ್ರಿ. ಇನ್ನು ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ. ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಂದ 26,500 ರೂಪಾಯಿ. ಅರಬಿಕಾ ಚೆರಿ 13,800 ರೂಪಾಯಿಂದ 15,500 ರೂಪಾಯಿ. ರೊಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 16,750 ರೂಪಾಯಿ. ರೊಬಸ್ಟಾ ಚೆರಿ 10,400 ರೂಪಾಯಿಂದ 11,200 ರೂಪಾಯಿ. ರೈತ ಬಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿದ ಹಾಗೂ ಕರೆ ಮಾಡಿದಂಥ ಎಲ್ಲ ಕೃಷಿ ಬಂಧುಗಳಿಗೆ ನಮಸ್ಕಾರ. ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ. ಕಡಂಗಮರೂರು ಗ್ರಾಮತ್ರ ಹೆಚ್ ಎ ಭೀಮಯ್ಯ ಇಂದು ಮರಣಪಟ್ಟಿತ. 99 ಬಯತ್ರ ಹೆಚ್ ಎ ಭೀಮಯ್ಯ ಆಯ್ಡ ಆಕಿರಿ ಕಾರ್ಯ ನಾಳೆ ಸ್ವಗೃಹದಲ್ಲಿ ನಡಪ. ತಾಕೇರಿ ಗ್ರಾಮದ ಶಿರಿಗೌಡ್ನ ರಾಜಪ್ಪ ಇಂದು ನಿಧನರಾದರು. 66 ವರ್ಷ ಪ್ರಾಯದ ಶಿರಿಗೌಡ್ನ ರಾಜಪ್ಪ ಅವರ ಅಂತ್ಯಕ್ರಿಯೆ ನಾಳೆ ತಾಕೇರಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜಕರು ಚಿಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆಟ್ಟಿ ಕೆ ದರ್ಶನ್ ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವರ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741925956. ನಾಡನ ಜನತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನ ಹೇಳಿಕೊಂಡು ಇಂದಿನ ಸುದ್ದಿ ಜಂಪೆನ ಒತ್ತಾಯರವು ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಎಲ್ಲರ ಮನೆಯಲ್ಲಿ ಹಂಗೆ ಸಂಘ ಸಂಸ್ಥೆಗಳಲ್ಲಿ ಕಚೇರಿಗಳಲ್ಲಿ ಇಂದು ಆಯುಧ ಪೂಜಾ ಕಾರ್ಯಕ್ರಮ ನಡೆದು ಸಂಪ್ರದಾಯದಂಗೆ ಎಲ್ಲ ವಾಹನಗಳನ್ನ ಹಂಗೆ ಆಯುಧಗಳನ್ನು ಸ್ವಚ್ಛ ಮಾಡಿ ಅಲಂಕರಿಸಿ ಪೂಜೆ ಮಾಡೋ ಮೂಲಕ ದೇವರಲ್ಲಿ ಎಲ್ಲವಕ್ಕೂ ಒಳ್ಳೇದು ಮಾಡಲಿ ತಿಳಿ ಪ್ರಾರ್ಥನೆ ಮಾಡೋದು ಈ ಹಬ್ಬದ ವಿಶೇಷ. ಇದರ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತು. ಕೊಡಗು ಜಿಲ್ಲೆನ ಮಡಿಕೇರಿ ಮತ್ತು ಗೋಣಿಕೊಪ್ಪಲ್ಲಿ ವೈಭವದ ದಸರಾ ಆಚರಣೆ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆಯನ್ನು ಗಮನ ಇಟ್ಟುಕೊಂಡು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತು. ಹೆಂಗಸರ ಮತ್ತು ಮಕ್ಕಳ ಸುರಕ್ಷತೆ ಜನಸಂದಣಿ ಏರ್ಪಾಡಾಗುವ ಜಾಗಲಿ ಸೂಕ್ತ ನಿಯಂತ್ರಣಕ್ಕೆ ಜಂಬೋ ತಂಡಗಳನ್ನು ರಚಿಸಲಾಗುತ್ತು. ಗೋಣಿಕೊಪ್ಪ ಮತ್ತು ಮಡಿಕೇರಿ ಪೇಟೆಯಲ್ಲಿ 75 ಸಿಸಿಟಿವಿ ಕ್ಯಾಮರಾ ಸಹಿತ ಕಮಾಂಡೋ ಸೆಂಟರ್ನ ತೆಗೆದಳು. ನಾಳೆ ಜಿಲ್ಲೆನ ಒಳಗೆ ಭಾರಿ ವಾಹನ ಸಂಚಾರ ನಿಷೇಧಕ್ಕೂ ಮನವಿ ಮಾಡಲಾಗುತ್ತು. ಅದಕ್ಕೆ ತಕ್ಕಂಗೆ ಬದಲಿ ವ್ಯವಸ್ಥೆನ ಮಾಡಲಾಗುತ್ತು. ರಸ್ತೆಯಲ್ಲಿ ಸಾರ್ವಜನಿಕ ಜಾಗಲಿ ಕಳ್ಳು ಕುಡಿಯೋರ ಮೇಲೆ ಹಾಗೆ ಅಪರಾಧ ಮಾಡುವವರ ಮೇಲೆ ಕಣ್ಣಿಡಲಾದೆ ಅಂತಹವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಲಾದೆ. ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆ ಒಟ್ಟಿಗೆ ಕೈ ಜೋಡಿಸೋ ಕೂತಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಾಲಾ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ, ಕನ್ನಡ ಸಾಹಿತ್ಯ ಪರಿಷತ್, ಸರ್ವೋದಯ ಸಮಿತಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಂಗೆ ಜಾನಪದ ಪರಿಷತ್ ಇವರ ಕೂಡುಕೂಟಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 156ನೇ ಹಂಗೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟಿದ ದಿನಾಚರಣೆ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಇಂದು ರಾತ್ರಿ ನಡೆಯುವ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಮಡಿಕೇರಿನ ಪೇಟೆ ದಸರಾ ಸಮಿತಿಯು ಆಯೋಜನೆ ಮಾಡಿರುವ ಆಯುಧ ಪೂಜಾ ಜಂಬರಲಿ ಹಂಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ ಅಕ್ಟೋಬರ್ ತಿಂಗಳ 7 ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ನಡೆದಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ ಇವರ ಆದೇಶನಂಗಿ ನಾಳೆ ನಡೆಯುವ ವಿಜಯದಶಮಿ ದಿನ ನಡೆಯುವ 10 ಮಂಟಪಗಳ ಶೋಭಾಯಾತ್ರೆ ಮತ್ತು 3 ಮಂಟಪಗಳ ಮೆರವಣಿಗೆ ಇರುವ ಹಿನ್ನೆಲೆಯಲ್ಲಿ 3 ಮಡಿಕೇರಿ ಪೇಟೆನ ಸಂತೆನ ರದ್ದು ಮಾಡಲಾಗುತ್ತಿಳಿ ನಗರಸಭೆ ಪೌರಾಯುಕ್ತರಾದ ಹೆಚ್ ಆರ್ ರಮೇಶ್ ಅವರು ತಿಳಿಸಲು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಡಿಸೆಂಬರ್ 3 ವಿಶ್ವ ವಿಕಲಚೇತನ ದಿನಾಚರಣೆಯ ಆಚರಣೆ ಮಾಡಿವೆ. ಇದರ ಪ್ರಯುಕ್ತ ವಿಕಲಚೇತನರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಸಂಸ್ಥೆಗಳಿಗೆ, ವಿಶೇಷ ಶಿಕ್ಷಕರಿಗೆ ಮತ್ತು ವೈಯಕ್ತಿಕ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ನೀಡಲಾಗಿದೆ. ಇದರ ಪ್ರಯುಕ್ತ 2025ನೇ ಸಾಲಿ ಪ್ರಶಸ್ತಿಗಳನ್ನು ನೀಡಿಕೆ ಅರ್ಜಿನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ 10 ಆಖೇರಿ ದಿನ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯವರನ್ನು ಸಂಪರ್ಕಿಸಕ್ಕು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ವತಿಯಿಂದ 2026-27 ಸಾಲಿನಲ್ಲಿ ಕಾಲಿರುವ 9 ಮತ್ತು 11 ತರಗತಿನ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲ್ಲಿ ಅರ್ಜಿನ ಕರೆದಿದ್ದು ಅರ್ಜಿ ಹಾಕುವ ತಾರೀಕಿನ 7 ವಿಸ್ತರಿಸಲಾಗುತ್ತಿಳಿ ನವೋದಯ ವಿದ್ಯಾಲಯದ ಪ್ರಕಟಣೆ ತಿಳಿಸಿತು. ಕೊಡಗು ಜಿಲ್ಲೆಯಲ್ಲಿ ದಸರಾ ಮತ್ತು ಆಯುಧ ಪೂಜೆ ನಡೆಯುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮತ್ತು ಕಾನೂನು ಸುವ್ಯವಸ್ಥೆನ ಕಾಪಾಡಲಿ ಇಂದು 6 ಮಧ್ಯರಾತ್ರಿ 12 ಶುಂಠಿಕೊಪ್ಪ ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೆ 3 ಹೊತ್ತಾರೆ 6 5 ಮಡಿಕೇರಿಪೇಟೆ ಸುತ್ತಮುತ್ತಲ 5 ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಕಳ್ಳು ಅಂಗಡಿ, ಬಾರು, ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಎಲ್ಲ ರೀತಿಯ ಕಳ್ಳು ಮಾರಾಟನ ಸಂಪೂರ್ಣ ಆಗಿ ನಿಷೇಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜವು ಆದೇಶಿಸಳು.